ಕೋವಿಡ್ ನಿರ್ವಹಣೆಗಾಗಿ 1040 ವೈದ್ಯರ ನೇಮಕ, ಸಚಿವ ಡಾ ಕೆ ಸುಧಾಕರ್. ಆಲಮಟ್ಟಿ ಅಣೆಕಟ್ಟು ಎತ್ತರಕ್ಕೆ ಮುನ್ನ ಮುಳುಗಡೆ ಸಂತ್ರಸ್ತರಿಗೆ ಪರಿಹಾರ, ಗೋವಿಂದ ಕಾರಜೋಳ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನ್ಮದಿನ, ನಾಡಿನಾದ್ಯಂತ ನಾಳೆ ವಿಶೇಷ ಕೋವಿಡ್ ಲಸಿಕಾ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ದೇಶ ಬೇರೆ, ಭಾಷೆ ಬೇರೆ, ಆದರೆ ಭಾವ ಮಾತ್ರ ಒಂದೇ. ನಾವೆಲ್ಲರೂ ಒಂದೇ, ಈ ದೇಶದೊಳು ಎಲ್ಲಿದ್ದರೂ ಭಾರತ ನಮ ಒಂದೇ. ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ. ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ, ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ಕರ್ನಾಟಕವನ್ನು ಕೋವಿಡ್ 19 ಮುಕ್ತಗೊಳಿಸಲು ಬಯಸುತ್ತೀರಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೋವಿಡ್ 19 ಲಸಿಕೆಯನ್ನು ನೀಡುತ್ತಿದೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸರ್ಕಾರದ ಕೋವಿಡ್ 19 ಲಸಿಕಾ ಅಭಿಯಾನವನ್ನು ಯಶಸ್ವಿಗೊಳಿಸಿ. ಲಸಿಕೆ ಪಡೆಯಲು ಕೋವಿಡ್ 19 ಸುರಕ್ಷತಾ ನಿಯಮಗಳನ್ನು ಪಾಲಿಸಲು ಉತ್ತೇಜಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೋಟರಿ 7 Hills ಧಾರವಾಡ, ಎಲ್ಎನ್ ಮೆಡೋಸ್ ಪ್ರಾಸ್ಥೆಟಿಕ್ ಹ್ಯಾಂಡ್ ಫೌಂಡೇಶನ್ ಸಹಯೋಗದಲ್ಲಿ ಮೊಣಕೈ ಕೆಳಗೆ ಸಂಪೂರ್ಣ ಕೈ ಇಲ್ಲದವರಿಗಾಗಿ ಉಚಿತವಾಗಿ ಯಾಂತ್ರಿಕ ಕ್ರಿಯಾತ್ಮಕ LN4 ಕೈ ಜೋಡಣೆಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಉಚಿತ ಕೈ ಜೋಡಣಾ ಶಿಬಿರವು ಅಕ್ಟೋಬರ್ 24, 2021 ಭಾನುವಾರ ಬೆಳಿಗ್ಗೆ 8 ಸಂಜೆ 5 ನಡೆಯಲಿದೆ. ಸ್ಥಳ ಸರಸ್ವತಿ ನಿಕೇತನ, ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿಗಾಗಿ ಸಂಪರ್ಕಿಸಿ 9880525454. ಗಮನಿಸಿ, ಹೆಚ್ಚಿನ ಮಾಹಿತಿ ಹಾಗೂ ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆ 9008052504. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ, ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನ್ ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ್ಮೇಲೆ ತಿಳಿತು ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ, ದೇಶದ No.1 ಸಿಮೆಂಟ್. ನಕಾರಾತ್ಮಕ ಆಲೋಚನೆಗಳು, ಜಿಗುಪ್ಸೆ, ಸಾವಿನ ಯೋಚನೆ, ಸದಾ ಬೇಜಾರು, ನಿರಾಸಕ್ತಿ, ನಿಶಕ್ತಿ, ಇವು ಆತ್ಮಹತ್ಯೆಯ ಕರೆಗಂಟೆಗಳು. ಜಗತ್ತಿನಾದ್ಯಂತ 7 ಲಕ್ಷಕ್ಕೂ ಹೆಚ್ಚು ಜನರು ಪ್ರತಿ ವರ್ಷ ಆತ್ಮಹತ್ಯೆಯಿಂದ ಜೀವ ಕಳೆದುಕೊಳ್ಳುತ್ತಿದ್ದಾರೆ. ಬನ್ನಿ, ಇದರ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಕ್ರಿಯಾಶೀಲರಾಗಿ ಭರವಸೆಯನ್ನು ಸೃಷ್ಟಿಸೋಣ. ನಂದವರ ಬಾಳಿಗೆ ಆಶಾ ಕಿರಣದ ಬೆಳಕನ್ನು ನೀಡಲು ಮುಂದಾಗೋಣ. ಆತ್ಮಹತ್ಯೆಯನ್ನು ಒಟ್ಟಾಗಿ ತಡೆಗಟ್ಟೋಣ. 10 ಸೆಪ್ಟೆಂಬರ್ 2021 ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಅಂಗವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಾನಸಿಕ ಆರೋಗ್ಯ ವಿಭಾಗ ಧಾರವಾಡ ಇವರಿಂದ ಪ್ರಕಟಣೆ. ಅಲೋ, ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರು ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು. ವಾರೆವಾ, ಇಷ್ಟೆಲ್ಲಾ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ. ಅದು ಸಾಧ್ಯ. PLI ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲಾ ಪ್ರೊಫೆಷನಲ್ಸ್ ಅಂದ್ರೆ CA, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು PLI ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in.

ಮತ್ತ ಕಾಯಕೊರಕದ ಬಾಧೆಯನ್ನು ನಾವು ತಡೆಗಟ್ಟಲಿಕ್ಕೆ ಇದು ಹೆಚ್ಚು ನಮಗ ಅನುಕೂಲ ಆಕತಿ. ಮತ್ತ ನಮ್ಮ ಹೊಲದಾಗ ಬೆಳ್ಳುಳ್ಳಿ ಬೆಳೆದಿದ್ರ, ಮೆಣಸಿನಕಾಯಿ ಬೆಳೆದಿದ್ರ, ಹೊರಗಿಂದ ತರೋದು ಏನೈತಲ್ಲ ಅದು ಕೂಡ ಕಡಿಮೆಯಾಗಿ ಹೆಚ್ಚು ಆದಾಯ ಬರ್ತೈತಿ, ಖರ್ಚು ಕಡಿಮೆ ಬರ್ತೈತಿ. ಈ ರೀತಿ ನಾವು ಮಾಡೋದ್ರಿಂದ ಮತ್ತ ಕೊಳ್ಳುವಂತ ಗ್ರಾಹಕರಿಗೂ ಕೂಡ ಉತ್ತಮವಾದಂತ ಕೀಟನಾಶಕ ಮತ್ತು ಯಾವುದೇ ಒಂದು ರಾಸಾಯನಿಕ ಇಲ್ಲದನ್ನ ಕಾಳನ್ನು ಕೊಟ್ಟಂಗ ಆಕತಿ. ಬೇವಿನ ಬೀಜದ ಕಷಾಯ ಮಾಡೋದ್ರ ಬಗ್ಗೆ ತಿಳಿಸ್ತೀರಿ? ಬೇವಿನ ಎಲಿ ಇರ್ಬೋದು, ಬೇವಿನ ಹಿಂಡಿರ್ಬೋದು, ಬೇವಿನ ತೊಗಟಿರ್ಬೋದು. ಆದ್ರೆ ಇಲ್ಲಿ 7-8 ಕಿಲೋ ಬೇವಿನ ಹಿಂಡಿ ತಗೊಂಡು 10 ಲೀಟರ್ ನೀರಿನಲ್ಲಿ 3 ದಿನ ನೆನೆಸಿ ಅಥವಾ ಕಳಿಸಿ, ಮತ್ತ 5 ಲೀಟರ್ ಗೋಮೂತ್ರ ಬೇವಿನ ಹಿಂಡಿ ಮೊದ್ಲಾಗ ನಾವು ರುಬ್ಬಿ ಆ ನಂತರ ನೆನೆಸಿ, ಆ ನಂತರ 5 ಲೀಟರ್ ಸೋಸಿ ಬಂದ ದ್ರಾವಣಕ್ಕೆ 5 ಲೀಟರ್ ನೀರು ಕೂಡಿಸಿ ನಾವು 3 ದಿನ ಕಳಿಸಿ, ಆ ನಂತರ ಮತ್ತೆ 80-100 ಲೀಟರ್ ನೀರು ಇದಕ್ಕೆ ಕೂಡಿಸಿ ನಾವು ಬೆಳೆಗಳಿಗೆ ಸಿಂಪರಣ ಮಾಡಿದ್ರಂತಂದ್ರ ರಸ ಹೀರುವ ಕೀಟ, ಎಲಿ ತಿನ್ನುವ ಹುಳ ಮತ್ತು ಕಾಯಕೊರಕದ ಬಾಧೆ ಮತ್ತು ಕೆಲವೊಂದಿಷ್ಟು ರೋಗಗಳು, ಯಾಕಂದ್ರೆ ಇದು ಬೇವಿನ ಎಲೆಯಲ್ಲಿ ಅಜರ್ಡಿಕ್ಟಿನ್ ಇರೋದ್ರಿಂದ ಕೆಲವೊಂದಿಷ್ಟು ರೋಗ ನಿರೋಧಕ ಒಂದು ಕೊಡುವಂಥ ಶಕ್ತಿನೂ ಇದು ಬೆಳೆಗಳಿಗೆ ಮಾಡ್ತದಂತ ಹೇಳ್ಬೋದು. ಹಂಗಾಗಿ ಇದನ್ನು ನಾವು ಈ ರೀತಿ ನಾವು ಮಾಡಿ ಬೆಳೆಗಳಿಗೆ ಉಪಯೋಗ ಮಾಡಿದಂತಂದ್ರೆ ಬೆಳೆಗಳಿಗೆ ರೋಗ ಮತ್ತು ಕೀಟದ ಬಾಧೆಯನ್ನು ನಾವು ಕಡಿಮೆ ಪ್ರಮಾಣದ ಕಡಿಮೆ ಮಾಡಲಿಕ್ಕೆ ಇದು ಅನುಕೂಲ ಆಗೈತೆ ಅಂತ ಹೇಳ್ಬೋದು ಸರ್. ಇನ್ನು ಈ ಸಸ್ಯಜನ್ಯ ಕೀಟನಾಶಕದ ತಯಾರಿಕೆ ಮತ್ತು ಉಪಯೋಗದ ಬಗ್ಗೆ ತಿಳಿಸ್ತೀರಿ? 1 ಕೆಜಿ ಕಲ್ ನಾರು, ಅಂದ್ರೆ ನೀವು ಏನಂತೀರ ಅಗೆವ ಅಂತೀರಲ್ಲ ಅದು ನಾರು ತಗೋಬೇಕು. 1 ಕಿಲೋ ಪಾರ್ಥನಿಯಂ ಕಸ ಇವೆಲ್ಲ ಸುತ್ತಮುತ್ತ ಸಿಗುವಂತವು, ಮತ್ತ 1 ಕಿಲೋ ಗೊಬ್ಬರ ಗಿಡ, 1 ಕಿಲೋ ಬೇವಿನ ಎಲಿ, 1 ಕಿಲೋ ಹೊಂಗೆ ಸೊಪ್ಪು, ಅಥವಾ ಇದ್ರಾಗ ಯಾವ ನಿಮ್ಗೆ 1-2 ಸಿಗ್ಲಿಲ್ಲ ಅಂತಂದ್ರೆ ನಿಮ್ಮ ಹೊಲ ಸುತ್ತಾರ್ದ ಆಡು ಮುಟ್ಟದ ಗಿಡದ ಸೊಪ್ಪು ಯಾವರ ಬದಿನಾಗ ಅಥವಾ ಹೊಲದಾಗ ಬೆಳೆದಿದ್ರಿ ಅಂತಂದ್ರೆ ಆ ಕಸನ 1 ಕೆಜಿ ಎಲ್ಲವೂ 1 ಕೆಜಿ 5 ಗಿಡದ ಎಲಿ ತಪ್ಪಲ ತಗೊಂಡು ಅರ್ಧಮರ್ಧ ಜಜ್ಜಿ ಇದನ್ನ 5 ಲೀಟರ್ ನೀರಿನಾಗ 48 ಗಂಟೆ ಕಳೆ ಇಡಬೇಕು, ಅಂದ್ರೆ ನೆನೆ ಇಡಬೇಕು, ಬೇಸಿಗೆ ಚೆನ್ನಾಗಿ ನೆನೆ ಇಟ್ಟು ಆ ನಂತರ ಇದನ್ನ ಸೋಸಿ 50 ಲೀಟರ್ ನೀರಿಗೆ ಕೂಡಿಸಿ ಮತ್ತೆ 5 ಲೀಟರ್ ಆಕಳ ಗೋಮೂತ್ರ ಕೂಡಿಸಿ ಬೆಳೆಗಳಿಗೆ ಸಿಂಪರಣ ಮಾಡಿದ್ರ ಇದು ಇದು ಬೆಳೆಗಳಿಗೆ ಉತ್ತಮವಾಗಿರೋದ್ರಲ್ದೇನೆ ಎಂಥ ತರದ ಕೀಟನ ಕೊಲ್ಲುವಂತ ಶಕ್ತಿ ಈ ಒಂದು ಸಸ್ಯಜನ್ಯ ಕೀಟನಾಶಕ ಐತಿ. ಇದನ್ನು ನಾವು ಉಪಯೋಗ ಮಾಡೋದ್ರಿಂದ ಖರ್ಚುನು ಕಡಿಮೆ ಮಾಡಬಹುದು. ಈ ರೀತಿ ತಯಾರು ಮಾಡಿ ನಾವು ಬೆಳೆಗಳಿಗೆ ಸಿಂಪರಣೆ ಮಾಡಿ ಕೆಲವೊಂದಿಷ್ಟು ಕೀಟಗಳ ಉಪದ್ರವನ್ನು ನಾವು ತಡ್ಕೋಬಹುದು ಅಂತ ಹೇಳ್ಬಹುದು. ಒಳ್ಳೆಯದು. ಎಸ್ ಕೆ ಮುದ್ಲಾಪುರ್ ಅವರೇ, ತಾವು ಇಲ್ಲಿವರೆಗೆ ಸಾವಯವ ಪರಿಕರಗಳ ತಯಾರಿಕೆ ಮತ್ತು ಉಪಯೋಗ ಏನೇನದ ಅದರಾಗ ಈ ಸಾವಯವ ಕೃಷಿಯ ಮಹತ್ವ ಕುರಿತು ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿ ಕುರಿತು ಎಸ್ ಕೆ ಮುದ್ಲಾಪುರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ರಾಮೇಶ್ವರ್ ಶಿರಬಡಗಿ. ಈಗ ಊದಿನ ಬಳಕೆ ಹಾಗೂ ಮೌಲ್ಯವರ್ಧನೆ ಕುರಿತು ಗೀತಾ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಾಮೇಶ್ವರ್ ಶಿರಬಡಗಿ. ಉತ್ತಮ ಆರೋಗ್ಯಕ್ಕಾಗಿ ಊದಲಿನ ಬಳಕೆ ಹಾಗೂ ಮೌಲ್ಯವರ್ಧನೆ ಕುರಿತು ತಿಳಿಸಿಕೊಡ್ಲಿಕ್ಕೆ ಗೀತಾ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರನ್ನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗೀತಾ ನಾಯಕ್ ಅವರೇ. ನಮಸ್ಕಾರ. ನಾವು ನಮ್ಮ ಆಹಾರವನ್ನ ತಿಳಿದುಕೊಂಡು ತಿನ್ನುವುದು ಉತ್ತಮಲ್ರಿ, ಹಾಗಾಗಿ ಈ ಮೊದಲಿಗೆ ಈ ಊದಲು ಅಂದ್ರೆ ಏನು? ಇದು ಒಂದು ಸಿರಿಧಾನ್ಯ ಅಂತೀರೇನ? ಊದಲು ಒಂದು ಸಿರಿಧಾನ್ಯವಾಗಿದೆ. ನಮ್ ದೇಶದ ಸಿರಿಧಾನ್ಯದಲ್ಲಿ ಸಜ್ಜೆ, ರಾಗಿ, ನವಣೆ, ಸಾವೆ, ಹಾರಕ, ಊದಲು, ಬರಗು ಮೊದಲಾದವು ಪ್ರಮುಖವಾಗಿದ್ದು ಉತ್ಪಾದನೆಯಲ್ಲಿ ಇದು ಮೊದಲನೇ ಸ್ಥಾನವನ್ನ ಪಡೆದಿರುತ್ತೆ. ಆಕಾರದಲ್ಲಿ ಕಿರಿದಾಗಿದ್ರೂ ಪೌಷ್ಟಿಕತೆ ಹಾಗೂ ರೋಗ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಈ ಕಿರಿಧಾನ್ಯಗಳು ನಿಜವಾಗಿಯೂ ಸಿರಿಧಾನ್ಯಗಳೇ ಸರಿ. ಕಿರುಧಾನ್ಯಗಳು ಅಂದ್ರೆ ಚಿಕ್ಕದಾದ ಧಾನ್ಯಗಳು ಅಂತ ಅರ್ಥ. ಕಾಳುಗಳ ಗಾತ್ರ ಚಿಕ್ಕದಾಗಿ ಇರೋದ್ರಿಂದ ಇವಕ್ಕೆ ಈ ಹೆಸರು ಬಂದಿದೆ. ಜೋಳ, ಸಜ್ಜೆ, ರಾಗಿ, ಸಾವಿ, ನವಣೆ, ಹಾರಕ, ಬರಗು, ಊದಲು ಹಾಗೂ ಕೊರಲೆ ಇವೆಲ್ಲವೂ ಸಿರಿಧಾನ್ಯಗಳ ಪಟ್ಟಿಯಲ್ಲಿ ಬರುತ್ತೆ. ಹಿಂದಿನ ಕಾಲದಲ್ಲಿ ಸಿರಿಧಾನ್ಯಗಳನ್ನ ಪ್ರಧಾನ ಆಹಾರ ಆಗಿ ಬಳಸ್ತಿದ್ರು. ಆದರೆ ಬದಲಾಗುತ್ತಿರುವಂತಹ ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ಸಂಸ್ಕರಣಾ ಯಂತ್ರೋಪಕರಣಗಳ ಕೊರತೆಯಿಂದಾಗಿ ಸಿರಿಧಾನ್ಯಗಳ ಬಳಕೆ ಕಡಿಮೆ ಆಗಿದ್ದು ಜನ ಸಂಸ್ಕರಿಸಿದಂತಹ ಹಾಗೂ ಶೀಘ್ರ ತಯಾರಿಸಬಹುದಾದ ಮಾಡಬಹುದಾದಂತಹ ಅಪೌಷ್ಟಿಕ ಆಹಾರವನ್ನ ಹೆಚ್ಚಾಗಿ ಬಳಸುತ್ತಿದ್ದಾರೆ. ಇಡೀ ಪ್ರಪಂಚ ಸದ್ಯಕ್ಕೆ ಮಾಂಸ, ಅಕ್ಕಿ ಮತ್ತು ಗೋಧಿ ಎನ್ನೋ ಮೂರು ಆಹಾರ ಪದಾರ್ಥಗಳ ಮೇಲೇನೆ ನಿಂತಿದೆ ಅಂತ ಹೇಳಬಹುದು. ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಜಾಣತನನ ಉಪಯೋಗಿಸಿ ಆಹಾರ ಅಂದ್ರೆ ಇದೇ ಅಂತ ಪ್ರಪಂಚದಾದ್ಯಂತ ಈ ಮೂರು ಆಹಾರ ಪದಾರ್ಥಗಳೇ ರಾರಾಜಿಸುವ ಹಾಗೆ ಮಾಡಿಬಿಟ್ಟಿದ್ದೇವೆ. ಅದರಿಂದಾಗಿ ಪಾರಂಪರಿಕವಾಗಿ ಹಾಗೂ ಸಹಜವಾಗಿ ಬೆಳೆಯುತ್ತಿರುವಂತಹ ಬೆಳೆಗಳನ್ನ ನಮ್ಮ ಜನರು ಮರೆಯೋ ಹಾಗೆ ಆಗಿದೆ. ಇದರ ಪರಿಣಾಮ ಆಗಿ ನಮ್ಮ ಹಿರಿಯರು ತೋರಿಸಿಕೊಟ್ಟಂತಹ ಆರೋಗ್ಯದ ಗುಟ್ಟನ್ನು ನಾವೆಲ್ಲ ಮರಿತಾ ಇದ್ದೇವೆ. ಇದಲ್ಲದೆ ಮಧುಮೇಹ, ಹೃದಯ ಸಂಬಂಧಿ ಕಾಯಿಲೆ, ಬೊಜ್ಜಿನಂತಹ ಸಮಸ್ಯೆಗಳು ಕೂಡ ಈಗ ತುಂಬಾ ಹೆಚ್ಚಾಗಿವೆ. ಇಂತಹ ಕಾಯಿಲೆಗಳನ್ನ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಕರೀತಾರೆ. ರೋಗಗಳು ಬಂದ ಮೇಲೆ ಔಷಧಿ ಮಾತ್ರೆನ ತೆಗೆದುಕೊಳ್ಳುವ ಬದಲು ಸಿರಿಧಾನ್ಯಗಳನ್ನ ನಾವು ಬೆಳೆದು ನಮ್ಮ ಆಹಾರದಲ್ಲಿ ಸಿರಿಧಾನ್ಯಗಳನ್ನ ಬಳಸಿಕೊಂಡು ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಉತ್ತಮ. ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಿರಿಧಾನ್ಯಗಳು ನಮಗೆ ಪ್ರಕೃತಿಯ ವರದಾನ ಆಗಿದೆ ಅಂತ ಹೇಳಬಹುದು. ಸಿರಿಧಾನ್ಯಗಳಲ್ಲೇ ಒಂದಾದ ಊದಲು, ಇದನ್ನ ಸಾವಂಕ, ಸನ್ಮ, ಊದಾನು ಅಂತ ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಊದಲು ಅಲ್ಪಾವಧಿ ಬೆಳೆಯಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನ ಇದು ಹೊಂದಿದೆ. ಮಳೆಯಾಶ್ರಿತ ಪ್ರದೇಶದಲ್ಲಿ ಕಡಿಮೆ ಫಲವತ್ತತೆ ಮಣ್ಣಿನಲ್ಲಿಯೂ ಕೂಡ ಇದು ಸುಲಭ ಬೇಸಾಯ ಪದ್ಧತಿ ಅಂತ ಬೆಳೆಯುವಂತ ಬೆಳೆಯಾಗಿದೆ. ಇದು ಶುಷ್ಕ ವಾತಾವರಣವನ್ನ ಸಹಿಸಿಕೊಳ್ಳುವಂತ ಶಕ್ತಿಯನ್ನು ಹೊಂದಿದ್ದು ತೇವಾಂಶ ಸಿಕ್ಕಿದ ತಕ್ಷಣ ಚೆನ್ನಾಗಿ ಬೆಳೆಯುತ್ತೆ. ಊದಲಿನೊಳಗೆ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶ ಇರೋದು ತಿಳಿದು ಬರುತ್ತೆ. ICRNAE ಯೋಜನೆ ಸಂಶೋಧನೆ ಪ್ರಕಾರ ಊದಲಿನಲ್ಲಿ 9 ಗ್ರಾಂನಷ್ಟು ಪ್ರೋಟೀನ್, 67 ಗ್ರಾಂನಷ್ಟು ಶರ್ಕರ ಪಿಷ್ಟ, 3 ಗ್ರಾಂನಷ್ಟು ಕೊಬ್ಬು, 10 ಗ್ರಾಂನಷ್ಟು ನಾರಿನಾಂಶ ಮತ್ತು ಅದರಲ್ಲೂ ಉಪಯುಕ್ತ ನಾರಿನಾಂಶ ಅಂದ್ರೆ ಡಯಟರಿ ಫೈಬರ್ 11 ಗ್ರಾಂನಷ್ಟು ಹೊಂದಿದೆ ಪ್ರತಿ 100 ಗ್ರಾಂನಲ್ಲಿ. ಹಾಗಾಗಿ ಇದೊಂದು ಉತ್ತಮ ಪೌಷ್ಟಿಕ ಆಹಾರ ಅಂತ ನಾವು ಹೇಳಬಹುದು. ಮತ್ತೆ ಇದನ್ನ ಹೆಚ್ಚಾಗಿ ಎಲ್ಲಿ ಬೆಳೀತಾರೆ ಮತ್ತೆ ಇದರ ಬಳಕೆ ಹೇಗಂತೀರಿ? ಊದಲನ್ನ ಹೆಚ್ಚಾಗಿ ತಮಿಳುನಾಡು, ಆಂಧ್ರಪ್ರದೇಶ, ಮಧ್ಯಪ್ರದೇಶ, ಕರ್ನಾಟಕ, ಜಾರ್ಖಂಡ್, ಹಿಮಾಲಯ ಪ್ರಾಂತ್ಯ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಳೀತಾರೆ. ಕರ್ನಾಟಕದಲ್ಲಿ ಹೆಚ್ಚಾಗಿ ತುಮಕೂರು, ಹಾವೇರಿ ಮತ್ತು ಮಂಡ್ಯದಲ್ಲಿ ಬೆಳೀತಾರೆ. ಇದು ಬಹುಬೇಗ ಅಂದ್ರೆ 3 ತಿಂಗಳಿಗೆ ಕಟಾವಿಗೆ ಬರುತ್ತೆ. ಊದಲು ನೋಡೋದಕ್ಕೆ ಸಾವಕಿ ತರಾನೇ ಇರುತ್ತೆ, ಬಿಳಿ ಮತ್ತು ತಿಳಿ ಕಂದು ಬಣ್ಣದ ಮಿಶ್ರಣ ಅಂತ ಹೇಳ್ಬೋದು. ನವಣೆ ಮತ್ತು ಸಾವೆಗಳಿಗೆ ಇರೋ ತರಾನೇ ಇದಕ್ಕೆ ಸಿಪ್ಪೆ ಇರುತ್ತೆ. ಊದಲನ್ನ ದಿನನಿತ್ಯದ ಆಹಾರದಲ್ಲಿ ಅಕ್ಕಿ ರೂಪದಲ್ಲಿ ಬಳಸಬಹುದು. ಹಿಂದಿನ ಕಾಲದಲ್ಲಿ ಭತ್ತನ ಕುಟ್ಟಿ ಹೇಗೆ ಅಕ್ಕಿನ ತೆಗಿತಿದ್ರಲ್ಲ, ಅದೇ ರೀತಿ ಸಾಂಪ್ರದಾಯಿಕ ವಿಧಾನದಲ್ಲಿ ಕುಟ್ಟಿ ಕೂಡ ಊದಲಕ್ಕಿನ ತಕ್ಕೋಬಹುದು. ಆದ್ರೆ ಈಗ ಸಿರಿಧಾನ್ಯಗಳ ಸಂಸ್ಕರಣಾ ಘಟಕಗಳಲ್ಲಿ ಧಾನ್ಯಗಳನ್ನ ತೌಡಿನಿಂದ ಬೇರ್ಪಡಿಸಬಹುದು. ಹಾಗಾದ್ರೆ ಈ ಸಿರಿಧಾನ್ಯಗಳ ಸಂಸ್ಕರಣಾ ಘಟಕಗಳಲ್ಲಿ ಯಾವ್ಯಾವ ಯಂತ್ರಗಳು ಇರ್ತಾವಂತೀರಿ? ಸಿರಿಧಾನ್ಯ ಸಂಸ್ಕರಣಾ ಘಟಕದಲ್ಲಿ ಗ್ರೇಡರ್, ಕಲ್ಲು ಬೇರ್ಪಡಿಸುವ ಯಂತ್ರ, ಡಿಹಸ್ಕಿಂಗ್ ಯಂತ್ರ, ಪಾಲಿಶಿಂಗ್ ಯಂತ್ರ, ತೂರುವ ಯಂತ್ರ, ರವೆ ಮಾಡುವ ಯಂತ್ರ ಮತ್ತು ಹಿಟ್ಟಿನ ಗಿರಣಿ, ಪಲ್ವರೈಸರ್, ಪ್ಯಾಕಿಂಗ್ ಯಂತ್ರ ಹಾಗೂ ಸೀಲಿಂಗ್ ಯಂತ್ರನ ಬಳಸ್ತಾರೆ. ICRNAE ಯೋಜನೆಯಡಿಯಲ್ಲಿ ಹಾವೇರಿ ಜಿಲ್ಲೆಯ ತಿಮ್ಮಾಪುರ ಮತ್ತು ದೊಡ್ಡಗುಬ್ಬಿ ಗ್ರಾಮಗಳಲ್ಲಿ ಸಿರಿಧಾನ್ಯಗಳ ಸಂಸ್ಕರಣಾ ಘಟಕಕ್ಕೆ ಕ್ಷೇತ್ರ ಭೇಟಿ ಕೈಗೊಳ್ಳಲಾಗಿತ್ತು. ದೊಡ್ಡಗುಬ್ಬಿ ಸಂಸ್ಕರಣಾ ಘಟಕದಲ್ಲಿ ಊದಲನ್ನ ಡಿಹಸ್ಕಿಂಗ್ ಮಾಡಿದಾಗ ಸುಮಾರು 53% ಊದಲಕ್ಕಿ, 8% ಒಡೆದ ಕಾಳುಗಳು, 21% ಹೊಟ್ಟು ನಮ್ಗೆ ಸಿಕ್ಕಿತ್ತು. ಅಂದ್ರೆ 50-60%ನಷ್ಟೇ ನಿಮ್ಗೆ ಸಿರಿಧಾನ್ಯಗಳನ್ನ ಅಕ್ಕಿ ರೂಪದಲ್ಲಿ ಪಡಿಬಹುದು. ಸಂಸ್ಕರಣಾ ಸಮಯದಲ್ಲಿ ಅಕ್ಕಿ ಒಡೆದು ಹೋಗೋದು, ಸಿಪ್ಪೆ ಬೇರ್ಪಡಿಸೋದಕ್ಕೆ ಕಷ್ಟ ಆಗೋದು, ಈ ತರ ಸಮಸ್ಯೆಗಳು ಕಂಡುಬರುತ್ತೆ. ಹಾಗಾಗಿ ಪ್ರಸ್ತುತ ಸಂಸ್ಕರಣಾ ವಿಧಾನಗಳಲ್ಲಿ ಸುಧಾರಣೆಗಳನ್ನ ಮಾಡಲಾಗ್ತಾ ಇದೆ. ತಿಮ್ಮಾಪುರದಲ್ಲಿ ಮಂಜುನಾಥ್ ಬಗಾಡೆ ಅನ್ನೋರು ಸ್ವತಃ ತಾವೇ ಸಿರಿಧಾನ್ಯಗಳ ಸಂಸ್ಕರಣೆಗೆ ಬೇಕಾಗುವಂತಹ ಯಂತ್ರಗಳನ್ನ ಬಿಡಿಭಾಗ ಬಳಸಿ ತಯಾರಿಸ್ತಾರೆ. ಇವರು ಸಿರಿಧಾನ್ಯಗಳ ಸಂಸ್ಕರಣಾ ಘಟಕದಲ್ಲಿ ಗ್ರೇಡರ್, ಕಲ್ಲು ಬೇರ್ಪಡಿಸುವಂತಹ ಯಂತ್ರ, ಡಿಹಸ್ಕಿಂಗ್ ಯಂತ್ರ, ತೂರೋ ಯಂತ್ರ, ರವೆ ಮತ್ತು ಹಿಟ್ಟು ತಯಾರಿಸುವಂತಹ ಗಿರಣಿ, ಪಲ್ವರೈಸರ್, ಶಾವಿಗೆ ಯಂತ್ರ, ಸೀಲಿಂಗ್ ಯಂತ್ರಗಳನ್ನ ಇಟ್ಕೊಂಡಿದ್ದಾರೆ. ಇವರು ತಾವು ಬೆಳೆದ ಧಾನ್ಯಗಳಲ್ಲದೆ ಬೇರೆ ಸ್ಥಳಗಳಿಂದ ತೆಗೆದುಕೊಂಡು ಬಂದಂತ ಸಿರಿಧಾನ್ಯಗಳನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಸಂಸ್ಕರಣೆ ಮಾಡ್ತಾರೆ. ಸಿರಿಧಾನ್ಯಗಳಲ್ಲಿ ಉದ್ಯಮಶೀಲತಾ ಅವಕಾಶಗಳು ಅದಾವಂತೀರಿ? ಹೌದು ಸರ್, ಸಿರಿಧಾನ್ಯಗಳನ್ನ ಸಾಂಪ್ರದಾಯಿಕವಾಗಿ ಕುಟ್ಟಿ ಹೊಟ್ಟು ಮತ್ತು ಕಾಳುಗಳನ್ನ ಬೇರ್ಪಡಿಸಲಾಗ್ತಿತ್ತು. ಇತ್ತೀಚೆಗೆ ಯಂತ್ರದಿಂದ ಹೊಟ್ಟು ತೆಗೆದು ಬಳಕೆಗೆ ಸಿದ್ಧ ಧಾನ್ಯಗಳನ್ನ ಉತ್ಪಾದಿಸ್ತಾರೆ. ಈ ಯಂತ್ರವನ್ನ ರಾಜ್ಯ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬೇಕಾಗಿದೆ. ಹೊಟ್ಟು ತೆಗೆದ ತೃಣಧಾನ್ಯಗಳನ್ನ ಕುದಿಯೋ ನೀರಿನಲ್ಲಿ 4-5 ನಿಮಿಷದಲ್ಲಿ ಬೇಯಿಸೋದ್ರಿಂದ ದಿಢೀರ್ ಆಹಾರ ತಯಾರಿಕೆಗೆ ಬಳಸಬಹುದು. ಊದಲಕ್ಕಿನ ಅನ್ನ ಮಾಡಲಿಕ್ಕೆ ಅಂದಾಜು 100 ಗ್ರಾಮ್ಗೆ 600-700 ml ನೀರು ಹಾಕಿ 4-5 ನಿಮಿಷ ಕುದಿಯೋ ನೀರಿನಲ್ಲಿ ಬೇಯಿಸೋದ್ರಿಂದ ನೀವು ಈ ಊದಲಕ್ಕಿ ಅನ್ನನ ಸಾಂಪ್ರದಾಯಿಕ ಆಹಾರ ಪದಾರ್ಥಗಳಾದ ಪಲಾವ್, ಚಿತ್ರಾನ್ನ, ಮೆಂತ್ಯ ಅನ್ನ, ಆಮೇಲೆ ಬಿಸಿಬೇಳೆಭಾತ್ ಈ ರೀತಿ ಬೇರೆ ಬೇರೆ ಖಾದ್ಯ ರೂಪದಲ್ಲಿ ನೀವು ಸೇವಿಸಬಹುದು. ಅದರ ಹೊಟ್ಟು ಸಹ ಪಶು ಆಹಾರ ತಯಾರಿಕೆಗೆ ಉಪಯುಕ್ತ ಆಗಿದೆ. ಊದಲಿನಿಂದ ತಯಾರಾದ ಖಾದ್ಯಗಳಿಂದ ಸ್ವಸಹಾಯ ಗುಂಪಿನ ಮಹಿಳೆಯರು ಸಿರಿಧಾನ್ಯಗಳ ಡಾಬಾ, ಖಾನಾವಳಿ ಕೂಡ ನಡೆಸಬಹುದು. ಉದಾಹರಣೆಗೆ ಹಾವೇರಿ ದೊಡ್ಡಗುಬ್ಬಿ ಗ್ರಾಮದ ಜಯಮ್ಮ ಕನ್ನಣ್ಣವರ್ ಎನ್ನುವರು ಸಿರಿಧಾನ್ಯಗಳ ಸಂಸ್ಕರಣಾ ಘಟಕವನ್ನ ನಡೆಸ್ತಾ ಇದ್ದಾರೆ. ಸಿರಿಧಾನ್ಯಗಳ ತರೆವಾರಿ ಉತ್ಪನ್ನಗಳನ್ನ ತಯಾರಿಸಿ ಪೌಷ್ಟಿಕತೆ ಹಾಗೂ ರುಚಿ ಎರಡರಲ್ಲೂ ಸಹಿ ಅನ್ಸ್ಕೊಂಡಿದ್ದಾರೆ. ಇವರು ರಾಜ್ಯದ ವಿವಿಧ ಭಾಗಗಳಲ್ಲಿ ಸಿರಿಧಾನ್ಯ ಮೇಳಗಳು ನಡೆದಾಗ ಪಾಲ್ಗೊಂಡು ಸಿರಿಧಾನ್ಯಗಳ ರುಚಿನ ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಇವರು ಆಹಾರ ಉತ್ಪನ್ನಗಳಿಗೆ ಮಹಾನಗರ ಮಳಿಗೆಗಳಲ್ಲೂ ಇರೋ ಬೇಡಿಕೆಯನ್ನ ನೋಡಿದ್ರೆ ಸಾಕು, ಜಯಮ್ಮ ಅವರ ಉದ್ಯಮಶೀಲತೆ ಮತ್ತು ಮೌಲ್ಯವರ್ಧನೆಯಲ್ಲಿ ಇವರ ನೈಪುಣ್ಯತೆ ನಮಗೆ ಅರ್ಥ ಆಗುತ್ತೆ. ಈಗ ಆಹಾರೋದ್ಯಮದಲ್ಲಿ ಯಾವ್ಯಾವ ರೂಪದಲ್ಲಿ ನಾವು ಸಿರಿಧಾನ್ಯಗಳನ್ನ ಬಳಸಬಹುದು ಅಂತ ಅಂದ್ರೆ, ಗ್ರಾಮೀಣ ಪಟ್ಟಣ ಪ್ರದೇಶದಲ್ಲಿ ಹಿಟ್ಟಿನ ಗಿರಣಿದಲ್ಲಿ ಸಿರಿಧಾನ್ಯಗಳ ಹಿಟ್ಟನ್ನ ತಯಾರಿಸಬಹುದು. ಅಂದಾಜು 300,000 ವೆಚ್ಚದಲ್ಲಿ ಹಿಟ್ಟಿನ ಗಿರಣಿನ ನೀವು ಪ್ರಾರಂಭಿಸಬಹುದು. ಹಿಟ್ಟನ್ನ ನೀವು ಉಂಡಿ, ದೋಸೆ, ತಾಳಿಪಟ್ಟು, ರೊಟ್ಟಿ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಸೇವು, ಬೇಕರಿ ಖಾದ್ಯ ಹೀಗೆ ಬೇರೆ ಬೇರೆ ಖಾದ್ಯಗಳನ್ನ ಮಾಡಿ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಸಣ್ಣ ಪ್ರಮಾಣದ ಉದ್ದಿಮೆಗಾಗಿ ಬಳಸಬಹುದು. ನುಚ್ಚು, ಹಿಟ್ಟಿನ ಗಿರಣಿ ಪ್ರಾರಂಭಿಸೋರು ನುಚ್ಚನ್ನು ಕೂಡ ಅದೇ ಯಂತ್ರದಲ್ಲಿನೇ ಮಾಡಬಹುದು. ಆ ನುಚ್ಚನ್ನ ನಾವು ಉಪ್ಪಿಟ್ಟು, ಸಜ್ಕ ಹೀಗೆ ವೈವಿಧ್ಯಮಯ ತಿಂಡಿ ತಿನಿಸನ್ನ ಮಾಡಲಿಕ್ಕೆ ಬಳಸಬಹುದಾಗಿದೆ. ಶಾವಿಗೆ, ಮಾರುಕಟ್ಟೆಯಲ್ಲಿ ದೊರೆಯುವಂತಹ ಶಾವಿಗೆ ಚಿರೋಟೆ ರವೆನ ಬಳಸಿ ತಯಾರು ಮಾಡಬಹುದು. ಶೇಕಡಾ 50% ನಷ್ಟು ಸಿರಿಧಾನ್ಯಗಳ ಹಿಟ್ಟು ರವೆನ ಉಪಯೋಗಿಸಿ ಉತ್ತಮ ಶಾವಿಗೆನ ಮಾಡಬಹುದಾಗಿದೆ. ಸಿರಿಧಾನ್ಯಗಳಲ್ಲಿರೋ ಹೆಚ್ಚಿನ ಪ್ರಮಾಣದ ಕಬ್ಬಿಣ, ರಂಜಕ, ನಾರಿನಾಂಶಗಳು ಶಾವಿಗೆಯಿಂದ ಸಿಗುತ್ತೆ. ಇದರಿಂದ ಉತ್ತಮ ಗುಣಮಟ್ಟದ ಆರೋಗ್ಯವರ್ಧಕ ಶಾವಿಗೆ ಸಿಕ್ಕಂಗಾಗುತ್ತೆ. ಅಂದಾಜು 400,000 ವೆಚ್ಚದಲ್ಲಿ ಶಾವಿಗೆ ಘಟಕನ ನೀವು ಪ್ರಾರಂಭಿಸಬಹುದು. ಮತ್ತೆ ಅವಲಕ್ಕಿನೂ ಕೂಡ ಮಾಡಬಹುದಂತ್ರಿ? ಹೌದು ಸರ್, ಇವಾಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದಲ್ಲಿ ನಡೆದ ಅನೇಕ ಸಂಶೋಧನೆಗಳಲ್ಲಿ ಸಿರಿಧಾನ್ಯಗಳಿಂದ ಅವಲಕ್ಕಿನೂ ಕೂಡ ತಯಾರಿಸಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಬೇಕರಿ ಉದ್ಯಮ, ಬೇಕರಿ ಉದ್ಯಮ ಅಂತಂದ್ರೆ ಈಗ ಹಿಟ್ಟನ್ನು ಉಪಯೋಗಿಸಿ ಬೇಕರಿ ಪದಾರ್ಥಗಳನ್ನ ಶಾಲೆ ಮಕ್ಕಳಿಗೆ, ಕುಟುಂಬದವರಿಗೆ, ಉದ್ಯೋಗಸ್ಥರಿಗೆ, ಆಟಗಾರರಿಗೆ ಈ ತರ ಬೇಕರಿ ಪದಾರ್ಥಗಳನ್ನು ಮೈದಾ ಬದಲಿಗೆ ಸಿರಿಧಾನ್ಯಗಳನ್ನ ಉಪಯೋಗಿಸಿ ಮಾಡಬಹುದು. ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದ ನಾರಿನಾಂಶ, ಖನಿಜ ಲವಣಗಳು ಇರೋದ್ರಿಂದ ಇದು ಆರೋಗ್ಯಕ್ಕೂ ಕೂಡ ಉತ್ತಮ. ಸಣ್ಣ ಪ್ರಮಾಣದ ಬೇಕರಿ ಪ್ರಾರಂಭಿಸಲಿಕ್ಕೆ ಹಿಟ್ಟು ನಾದೋ ಯಂತ್ರ, ಓವನ್, ಕಟ್ಟಡ, ಇತರೆ ಸಲಕರಣೆಗಳು ಬೇಕಾಗುತ್ತೆ. ಸಣ್ಣ ಪ್ರಮಾಣದ ಬೇಕರಿ ಪ್ರಾರಂಭಿಸಲಿಕ್ಕೆ 200,000 ವೆಚ್ಚದಲ್ಲಿ ಯಂತ್ರೋಪಕರಣಗಳು ಅವಶ್ಯ ಇದ್ದು ಕಡಿಮೆ ವೆಚ್ಚದ ಕಟ್ಟಡಕ್ಕಾಗಿ ಸುಮಾರು 200,000 ಖರ್ಚಾಗುತ್ತೆ. ಒಟ್ಟು 400,000 ಅಂದಾಜಿನಲ್ಲಿ ಚಟುವಟಿಕೆಯನ್ನ ಕೈಗೊಳ್ಳಬಹುದು ಅಂತ ಹೇಳ್ಬಹುದು. ಸಣ್ಣ ಉದ್ದಿಮೆಗಾಗಿ ಅವಕಾಶಗಳು ಏನದಂತೀರಿ? ಸಣ್ಣ ಉದ್ದಿಮೆಗಾಗಿ ಊದಲಿನಿಂದ ತಯಾರಿಸಲಾದಂತ ಅನೇಕ ಪದಾರ್ಥಗಳು ಭವಿಷ್ಯದ ದಿನಗಳಲ್ಲಿ ಆಶಾದಾಯಕ ಉದ್ಯಮ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಸಕ್ಕರೆ ರೋಗ ಹೊಂದಿದವರಿಗೆ ಪ್ರಯಾಣದಲ್ಲಿ ಬಳಸಬಹುದಾದಂತಹ ಆಹಾರಗಳಾದ ಸಿರಿಧಾನ್ಯಗಳ ಖಾಕರ, ಕೋಡ್ಬಳೆ, ಮುರುಕು, ಚಕ್ಲಿ ಅಂತೀವಲ್ಲ ಮತ್ತು ನಿಪ್ಪಟ್ಟು ಪ್ರಯಾಣಿಕರಿಗೆ ತಮ್ಮ ಪ್ರವಾಸದ ಸಮಯದಲ್ಲಿ ಆರೋಗ್ಯಕರ ತಿಂಡಿಯಾಗಿ ದೊರೆಯುವಂತೆ ನಾವು ಮಾಡಬಹುದು. ಇನ್ನು ಈ ಊದಲು ಆರೋಗ್ಯಕ್ಕೆ ಹೇಗೆ ಉಪಕಾರ ಅಂತೀರಿ? ಬಾರ್ನ್ಯಾರ್ಡ್ ಮಿಲೆಟ್ ಅಂತ ಹೇಳಲಾಗುವಂತ ಊದಲು ದೇಹದಲ್ಲಿ ನಿಧಾನವಾಗಿ ಶರ್ಕರ ಪಿಷ್ಟವನ್ನ ಬಿಡುಗಡೆ ಮಾಡುತ್ತೆ. ಆದ್ರಿಂದ ಮಧುಮೇಹದಿಂದ ಬಳಲುವಂತವರಿಗೆ ಇದು ತುಂಬಾ ಪ್ರಯೋಜನಕಾರಿ. ಊದಲಿನಲ್ಲಿ ಆಲ್ಫಾ ಮತ್ತು ಗಾಮಾ ಐಸೋಮರ್ ಆಗಿರುವಂತಹ ಟೋಕೋಟ್ರೈನಾಲ್ ಎನ್ನುವ ಅಂಶ ಇರೋದ್ರಿಂದ ಇದು ಯಕೃತ್ತಿನ ಶುದ್ಧೀಕರಣದಲ್ಲಿನೂ ಉಪಯೋಗ ಆಗುತ್ತೆ. ಬೇರೆ ಏಕದಳ ಧಾನ್ಯಗಳು ಮತ್ತು ಸಿರಿಧಾನ್ಯಗಳಿಗೆ ಹೋಲಿಸಿದ್ರೆ ಊದಲಿನಲ್ಲಿ ಕಬ್ಬಿಣಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ಅಂದ್ರೆ 15-18 ಮಿಲಿಗ್ರಾಂ ಪ್ರತಿ 100 ಗ್ರಾಂಗೆ. ಹಾಗಾಗಿ ದಿನಕ್ಕೆ ಬೇಕಾಗುವ ಕಬ್ಬಿಣಾಂಶದಲ್ಲಿ ಊದಲಿನಿಂದ ಸುಮಾರು 1/2 ನಮಗೆ ಸಿಗುತ್ತೆ. ಆದ್ರಿಂದ ಕೆಂಪು ರಕ್ತ ಕಣಗಳ ವೃದ್ಧಿಯಲ್ಲೂ ಪ್ರಮುಖ ಪಾತ್ರ ಇದು ವಹಿಸುತ್ತೆ ಮತ್ತು ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತೆ. ಊದಲು ಪ್ರೋಟೀನಿನ ಉತ್ತಮ ಮೂಲ ಆಗಿದೆ ಹಾಗೂ ಶರ್ಕರ ಪಿಷ್ಟದ ಅಂಶ ಬೇರೆ ಧಾನ್ಯಗಳಿಗೆ ಹೋಲಿಸಿದ್ರೆ ಇದರಲ್ಲಿ ಕಡಿಮೆ ಇರೋದು ಹಾಗೂ ನಿಧಾನವಾಗಿ ಜೀರ್ಣವಾಗೋದ್ರಿಂದ ಕುಳಿತು ಕೆಲಸ ಮಾಡುವಂತ ಜೀವನ ಶೈಲಿ ಇರೋ ಮನುಕುಲಕ್ಕೆ ಇದು ಒಂದು ಪ್ರಕೃತಿಯ ಉಡುಗೊರೆನೇ ಆಗಿದೆ ಅಂತ ನಾವು ಹೇಳಬಹುದು. ಊದಲಿನಲ್ಲಿ ಗೋಧಿಗಿಂತ 10 ಪಟ್ಟು ಹೆಚ್ಚು ನಾರಿನಾಂಶ ಹೊಂದಿದೆ. ರಕ್ತದಲ್ಲಿ ಗ್ಲೂಕೋಸ್ ಮತ್ತು ಕೊಬ್ಬಿನ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ಊದಲು ಪರಿಣಾಮಕಾರಿಯಾಗಿದ್ದರಿಂದ ಇದು ಹೃದಯ ಸಂಬಂಧಿ ಕಾಯಿಲೆ ಇರೋರಿಗೆ ಮತ್ತು ಮಧುಮೇಹಿಗಳಿಗೆ ಒಂದು ಸೂಕ್ತ ಆಹಾರ ಅಂತ ಹೇಳಬಹುದು. 28 ದಿನದ ತನಕ ನಾವು ಮಧುಮೇಹಿ ರೋಗಿಗಳಿಗೆ ಊದಲಕ್ಕಿನ ಪ್ರತಿದಿನ ಒಂದು ಪ್ರಮಾಣದಲ್ಲಿ ಕೊಡ್ತಾ ಬಂದ್ರೆ 8% ಸಕ್ಕರೆ ಪ್ರಮಾಣ ಕಡಿಮೆ ಆಗಿರೋದು ಕಂಡುಬಂದಿದೆ. ಗ್ಲೂಟನ್ ಅಸಹಿಷ್ಣುತೆ ಇರೋ ರೋಗಿಗಳಿಗೆ ಇದೊಂದು ಉತ್ತಮ ಆಹಾರವಾಗಿದೆ. ಈ ಸಿರಿಧಾನ್ಯಗಳ ಉಪಯೋಗದ ಕುರಿತು ಸಂಶೋಧನೆಗಳು ಏನಾದರೂ ಆಗ್ಯಾವಂತೀರಿ? ಹೌದು ಸರ್, ಈಗ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೋಷಣೆ ವಿಭಾಗದಲ್ಲಿ ICARNAE ಯೋಜನೆ ಅಡಿಯಲ್ಲಿ ಅರಬಳಕೆಯಲ್ಲಿರುವ ಸಿರಿಧಾನ್ಯಗಳ ಪೌಷ್ಟಿಕ ಸಂಯೋಜನೆ, ಮೌಲ್ಯವರ್ಧನೆ ಹಾಗೂ ವಾಣಿಜ್ಯೀಕರಣ ಎಂಬ ಯೋಜನೆಯನ್ನು ತೆಗೆದುಕೊಳ್ಳಲಾಗಿದೆ. ಈ ಯೋಜನೆಯಲ್ಲಿ ಅರಬಳಕೆಯಲ್ಲಿರುವ ಸಿರಿಧಾನ್ಯಗಳಾದ ಹಾರಕ, ಬರಗು, ಊದಲು ಹಾಗೂ ಕೊರಲೆಯನ್ನು ತೆಗೆದುಕೊಂಡು ಈ ಸಿರಿಧಾನ್ಯಗಳ ಪೌಷ್ಟಿಕ ಸಂಯೋಜನೆ, ಮೌಲ್ಯವರ್ಧನೆ ಹಾಗೂ ವಾಣಿಜ್ಯೀಕರಣದ ಬಗ್ಗೆ ಅಭ್ಯಯಿಸಲಾಗುತ್ತಿದೆ. ಈಗಾಗಲೇ ಹಲವಾರು ಮೌಲ್ಯವರ್ಧಿತ ಆಹಾರಗಳನ್ನು ಅಂದರೆ ಊದಲಿನ ದೋಸೆ ಮಿಕ್ಸ್, ಊದಲಿನ ಇಡ್ಲಿ ಮಿಕ್ಸ್, ಕೊರಲೆ ಲಡ್ಡು, ಬರಗಿನ ಚಕ್ಲಿ, ಬರಗಿನ ದೋಸೆ ಮಿಕ್ಸ್, ಹಾರಕದ ಪಾಸ್ತಾ, ಊದಲಿನ ಕಸ್ಟರ್ಡ್ ಮಿಕ್ಸ್, ಹೀಗೆ ಹಲವಾರು ಆಹಾರ ಪದಾರ್ಥಗಳನ್ನು ಪ್ರಮಾಣೀಕರಿಸಲಾಗಿದ್ದು ಇವುಗಳ ಪೌಷ್ಟಿಕ ಸಂಯೋಜನೆ ಹಾಗೂ ಶೇಖರಣಾ ಅಧ್ಯಯನವನ್ನು ಕೈಗೊಳ್ಳಲಾಗಿದೆ. ಸಿರಿಧಾನ್ಯಕ್ಕೆ ಪಾಲಿಶ್ನಿಂದ ಆಗುವ ಪರಿಣಾಮವನ್ನು ಕೂಡ ಅಭ್ಯಯಿಸಲಾಗಿದೆ. ಊದಲನ್ನು ಈ ಅಧ್ಯಯನದಲ್ಲಿ ಬಳಸಲಾಗಿದ್ದು ಪೂರ್ತಿ ಪಾಲಿಶ್ ಮಾಡಿದ ಸಿರಿಧಾನ್ಯಗಳು ಮಕ್ಕಳಿಗೆ, ಹಾಗೆಯೇ ಪಾಲಿಶ್ ಮಾಡದೇ ಇರುವ ಸಿರಿಧಾನ್ಯಗಳು ದೊಡ್ಡರು ಬಳಸಬಹುದು ಅಂತ ಹೇಳಿ ಸಾಬೀತಾಗಿದೆ. ಯಾಕಂದ್ರೆ ಪೂರ್ತಿ ಪಾಲಿಶ್ ಮಾಡಿದ ಕಾಳುಗಳಲ್ಲಿ ಪಾಲಿಶ್ ಮಾಡದ ಕಾಳುಗಳಿಗಿಂತ ನಾರಿನಾಂಶ ಕಡಿಮೆ ಇರೋದ್ರಿಂದ ಸುಲಭವಾಗಿ ಇದು ಜೀರ್ಣ ಆಗುತ್ತೆ. ICR ಯೋಜನೆಯಲ್ಲಿ ಊದಲಿನಿಂದ ತ್ವರಿತ ದೋಸೆ ಮಿಕ್ಸ್, ತ್ವರಿತ ಇಡ್ಲಿ ಮಿಕ್ಸ್ ಹಾಗೂ ಊದಲಿನ ಕಸ್ಟರ್ಡ್ ಮಿಕ್ಸ್ ಮಾಡೋ ವಿಧಾನನ ಅಭಿವೃದ್ಧಿಪಡಿಸಲಾಗಿದೆ. ಊದಲಿನ ದೋಸೆ ಮಿಕ್ಸ್ ಮತ್ತು ಇಡ್ಲಿ ಮಿಕ್ಸ್ ತಯಾರಿಸಲಿಕ್ಕೆ ಊದಲಿನ ಹಿಟ್ಟು, ಅಕ್ಕಿ ಹಿಟ್ಟು, ಉದ್ದಿನ ಹಿಟ್ಟು ಹಾಗೂ ಇತರೆ ಸಾಮಗ್ರಿಗಳನ್ನು ಉಪಯೋಗಿಸಲಾಗಿದೆ. ಊದಲಿನ ಕಸ್ಟರ್ಡ್ ಮಿಕ್ಸ್ ತಯಾರಿಸಲಿಕ್ಕೆ ಊದಲಿನ ಹಿಟ್ಟು, ಹಾಲಿನ ಪುಡಿ ಹಾಗೂ ಇತರೆ ಸಾಮಗ್ರಿಗಳನ್ನು ಬಳಸಲಾಗಿದೆ. ಇವುಗಳು ತ್ವರಿತವಾಗಿ ತಯಾರಿಸಬಹುದಾದಂತಹ ಆಹಾರ ಉತ್ಪನ್ನವಾಗಿವೆ. ಇವು ಪ್ರೋಟೀನ್, ಶಕ್ತಿ ಮತ್ತು ಕಬ್ಬಿಣದ ಉತ್ತಮ ಮೂಲವಾಗಿವೆ ಅಂತ ಹೇಳಬಹುದು. ಊದಲಿನ ದೋಸೆ, ಇಡ್ಲಿ, ಕಸ್ಟರ್ಡ್ ತಿನ್ನಲಿಕ್ಕೂ ರುಚಿ ಹಾಗೂ ಎಲ್ಲಾ ವಯಸ್ಸಿನವರು ಆಹಾರದಲ್ಲಿ ಬಳಸಬಹುದಾಗಿದೆ. ಊದಲಿನ ತ್ವರಿತ ದೋಸೆ ಮಿಕ್ಸ್ ಮತ್ತು ಇಡ್ಲಿ ಮಿಕ್ಸ್ 4 ತಿಂಗಳವರೆಗೂ ಕೆಡದಂತೆ ನಾವು ಇಡಬಹುದು. ಊದಲಿನ ಕಸ್ಟರ್ಡ್ ಮಿಕ್ಸ್ ಕೂಡ 3 ತಿಂಗಳವರೆಗೆ ಕೆಡದಂತೆ ಇಡಬಹುದು. ಈ ಸಿರಿಧಾನ್ಯಗಳನ್ನು ಯಾವುದೇ ರೂಪದಲ್ಲಾದರೂ, ಯಾವುದೇ ಸಮಯದಲ್ಲಾದರೂ, ಯಾವುದೇ ವಯಸ್ಸಿನವರಾದ್ರೂ, ಯಾವ ಪ್ರದೇಶದಲ್ಲಾದರೂ ತಿನ್ನಬಹುದು. ಇದರಿಂದಾಗಿ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಸಾಧ್ಯನೇ ಇಲ್ಲ. ಆದ್ರೆ ಒಂದೇ ಸಿರಿಧಾನ್ಯವನ್ನ ಸತತವಾಗಿ ಬಳಸಬೇಡ್ರಿ. ಒಂದೊಂದು ಸಿರಿಧಾನ್ಯವನ್ನ ಬೇರೆ ಬೇರೆಯಾಗಿ ಬಳಸಿದ್ರೆ ಅದರ ಔಷಧಿ ಗುಣಗಳು ಪೂರ್ಣವಾಗಿ ದೇಹಕ್ಕೆ ಸಿಗುತ್ತೆ ಹಾಗೂ ಗರಿಷ್ಠ 1 ವಾರದವರೆಗೆ 1 ಸಿರಿಧಾನ್ಯವನ್ನ ನೀವು ಬಳಸಬಹುದು. ನಂತರ ಮತ್ತೊಂದಕ್ಕೆ ಬದಲಾಯಿಸುವುದು ಸೂಕ್ತ ಕ್ರಮ. ಈ ಹಾಗೆ ಎಲ್ಲ ಬಗೆಯ ಅಡಿಗೆನು ನೀವು ಸಿರಿಧಾನ್ಯದಲ್ಲಿ ಮಾಡಲು ಸಾಧ್ಯ ಆಗಿದೆ. ಊದಲಿನಿಂದ ತಯಾರಿಸಬಹುದಾದ ಆರೋಗ್ಯವರ್ಧಕ ಆಹಾರಗಳು ಯಾವಂತೀರಿ? ಊದಲಿನಿಂದ ಸುಮಾರು ಸಾಂಪ್ರದಾಯಿಕ ಅಡಿಗೆಗಳನ್ನು ಕೂಡ ಮಾಡಬಹುದು, ಬೇಕರಿ ಪದಾರ್ಥಗಳನ್ನು ಕೂಡ ಮಾಡಬಹುದು ಅಂತ ಹೇಳಿದೆ. ಅಂದ್ರೆ ಊದಲಿನ ದೋಸೆ, ಇಡ್ಲಿ, ಪಡ್ಡು, ಸಾಂಪ್ರದಾಯಿಕ ಅಡಿಗೆಗಳಂದ್ರೆ ಪಲಾವು, ಬಿಸಿಬೇಳೆಬಾತು, ಮೆಂತ್ಯಾನ, ಹೀಗೆ ಹಲವಾರು ರೀತಿಯಲ್ಲಿ ಬಳಸಬಹುದು. ಬೇಕರಿ ಪದಾರ್ಥಗಳ ಮೌಲ್ಯವರ್ಧನೆಯನ್ನು ನೀವು ಸಿರಿಧಾನ್ಯಗಳನ್ನ ಬಳಸಿ ಮಾಡಬಹುದು. ಸಿಹಿ ಖಾದ್ಯಗಳು ಅಂದ್ರೆ ಡೆಸರ್ಟ್ಸ್ ಅಂತಾರಲ್ಲ, ಅದರಲ್ಲಿ ಊದಲಿನ ಕಸ್ಟರ್ಡ್, ಪಾಯಸ ಮತ್ತು ಸಜ್ಜಕನು ಕೂಡ ನೀವು ಮಾಡಬಹುದು. ಒಟ್ಟಾರೆ ಹೇಳೋದೇನಂದ್ರೆ ದೇಹದ ಆರೋಗ್ಯ ಕೊಡೋ ಸಿರಿಧಾನ್ಯಗಳು ನಮ್ಮ ಆಯ್ಕೆಯಾದಾಗ ಔಷಧವನ್ನ ಆಹಾರದ ಹಾಗೆ ಸ್ವೀಕರಿಸೋ ಬದಲು ಆಹಾರವೇ ನಮಗೆ ಔಷಧಿಯಾಗಿ ಪರಿಣಮಿಸುತ್ತೆ. ಬನ್ನಿ, ಆಹಾರ ಪದ್ಧತಿ ಬದಲಾಯಿಸೋಣ, ಸಾವಯವ ಸಿರಿಧಾನ್ಯಗಳನ್ನ ತಿನ್ನೋಣ. ಒಳ್ಳೆಯದು ಗೀತಾ ನಾಯಕ್ ಅವರೇ, ತಾವು ಇಲ್ಲಿವರೆಗೆ ಉತ್ತಮ ಆರೋಗ್ಯಕ್ಕೆ ಊದಲಿನ ಬಳಕೆ ಹಾಗೂ ಮೌಲ್ಯವರ್ಧನೆ ಕುರಿತು ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಊದಲಿನ ಬಳಕೆ ಹಾಗೂ ಮೌಲ್ಯವರ್ಧನೆ ಕುರಿತು ಗೀತಾ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಮೇಶ್ವರ್ ಶಿರಬಡಗಿ. ರೋಟರಿ ಸೆವೆನ್ ಹಿಲ್ಸ್ ಧಾರವಾಡ, ಎಲ್ಎನ್ ಮೆಡೋಸ್ ಪ್ರಾಸ್ಥೆಟಿಕ್ ಹ್ಯಾಂಡ್ ಫೌಂಡೇಶನ್ ಸಹಯೋಗದಲ್ಲಿ ಮೊಣಕೈ ಕೆಳಗೆ ಸಂಪೂರ್ಣ ಕೈ ಇಲ್ಲದವರಿಗಾಗಿ ಉಚಿತವಾಗಿ ಯಾಂತ್ರಿಕ ಕ್ರಿಯಾತ್ಮಕ LN4 ಕೈ ಜೋಡಣೆಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಉಚಿತ ಕೈ ಜೋಡಣಾ ಶಿಬಿರವು October 24, 2021 ಭಾನುವಾರ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನಡೆಯಲಿದೆ. ಸ್ಥಳ ಸರಸ್ವತಿ ನಿಕೇತನ, ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿಗಾಗಿ ಸಂಪರ್ಕಿಸಿ 9880525504. ಗಮನಿಸಿ, ಹೆಚ್ಚಿನ ಮಾಹಿತಿ ಹಾಗೂ ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆ 9880525504. ಈಗ ಗೋಕಾಕ ತಾಲೂಕು ಉಪ್ಪಾರಹಟ್ಟಿಯ ರಂಗಪ್ಪ ನಿಂಗಪ್ಪ ಕಿಚಡಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳು. ಬ್ಯಾಸರಾಗ್ಯಾದ ಅನ್ಬೇಡ ತಮ್ಮ ಸೇವಕ ವ್ಯಾಸರಾಗ್ಯದನ ಬ್ಯಾಡೋ ತಮ್ಮ ನಿನ್ನ ಗುರು ಸೇವಕ ದೇಹಕ ಸಂಸಾರ ಕಾಡು ಕಂಡ